ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಹುಬ್ಬಳ್ಳಿಯ ವಿದ್ಯಾನಗರದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ 2023-24 ಸಾಲಿನ ಡಿಪ್ಲೊಮಾ ಪ್ರಥಮ ವರ್ಷದ ಪ್ರವೇಶಾತಿ ಆರಂಭವಾಗಿದೆ. ಇಎನ್ಸಿ, ಸಿಎಸ್, ಸಿಇ, ಎಡಿಎಫ್ಟಿ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ಗಳು ನಿಮಗಾಗಿ. ಮೊದಲು ಬಂದವರಿಗೆ ಮೊದಲ ಪ್ರವೇಶ, ಬೋಧನಾ ಶುಲ್ಕ ವಿನಾಯಿತಿ ಹಾಗೂ ವಿವಿಧ ವಿದ್ಯಾರ್ಥಿ ವೇತನಗಳು. ನುರಿತ ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ಘಟಕ. ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಸದಾವಕಾಶ. ಹುಬ್ಬಳ್ಳಿಯ ವಿದ್ಯಾನಗರದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ಗೆ ತಪ್ಪದೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449992321. ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಸೈಕ್ಲೋನ್ಸ್ ಕಾಸ್ ಹೈ ವಿಂಡ್ ಸ್ಪೀಡ್ಸ್. A simple object can behave like a fatal spear in such wind. Don't leave any loose, sharp objects, including broken tree logs, power lines, poles, etc., unattended in your surroundings. Also, a damaged house can be dangerous for your life. Secure your house by reinforcing the doors and windows. Look out for naked wires and cracks in gas and water fittings. Check for any other maintenance requirements regularly and carry out repairs immediately. Make your home a truly safe place to be during a cyclone. Be smart. Be prepared. Issued in public interest by NDMA, Government of India. ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ 2023-24 ಸಾಲಿನ ಡಿಪ್ಲೊಮಾ ಪ್ರಥಮ ವರ್ಷದ ಪ್ರವೇಶಾತಿ ಆರಂಭವಾಗಿದೆ. ಸಿಇ, ಸಿಎಸ್, ಇಎಂಇ ಕೋರ್ಸ್ಗಳು ನಿಮಗಾಗಿ. ಮೆರಿಟ್ ಬೇಸ್ಡ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ತಾರೀಕು ಇದೇ May 18 5:30 PM. ಅತಿ ಕಡಿಮೆ ಪ್ರವೇಶ ಶುಲ್ಕ, ವಿವಿಧ ವಿದ್ಯಾರ್ಥಿ ವೇತನಗಳು, ಅನುಭವಿ ಉಪನ್ಯಾಸಕರು, ಸುಸಜ್ಜಿತ ಪ್ರಯೋಗಾಲಯಗಳು, ಅತ್ಯುತ್ತಮ ಗ್ರಂಥಾಲಯ ವ್ಯವಸ್ಥೆ, ಉದ್ಯೋಗ ಸಂಬಂಧಿತ ಪ್ಲೇಸ್ಮೆಂಟ್ ಘಟಕ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448003279. ವೆಬ್ಸೈಟ್ https://dtech.karnataka.gov.in. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಂದ್ರಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಎಚ್ಬಿ ರಾಮಡಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ ಕೂನ್ಬೇವು ಗ್ರಾಮದ ಚಂದ್ರಶೇಖರ್ ಎಸ್ ಪಾಟೀಲ್. ಇವರು ಕವಿಗಳು ಹೌದು, ಬರಹಗಾರರ ಹೌದು, ಮತ್ತೆ ಕೃಷಿಯಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಕಷ್ಟ ಸುಖ ಹೇಗೆ, ಮಾರುಕಟ್ಟೆ ಹೇಗೆ ನಡೆಯುತ್ತೆ, ಕಂಪನಿಗಳು ಕೂಡ ರೈತರ ಜೊತೆ ಯಾವ ರೀತಿಯಾಗಿ ಮೋಸ ಮಾಡ್ತವು, ಅಥವಾ ಯಾವ ರೀತಿಯಾಗಿ ರೈತರು ಎಲ್ಲೆಲ್ಲಿ ಕಾಳಜಿ ವಹಿಸಬೇಕು, ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಮತ್ತೆ ಅದನ್ನ ಅಳವಡಿಸ್ಕೋಬೇಕು ರೈತರು ಅಂತೇಳಿ ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ತಾವು ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡು ಪ್ರಯೋಗಗಳನ್ನ ಮಾಡಿದ್ದಾರೆ. ಏನನ್ಸುತ್ತೆ ಇವೆಲ್ಲವೂ ಕೂಡ? ಅದು ಅಲ್ಲದೆ ಮುಖ್ಯವಾಗಿ ಒಬ್ಬ ರೈತರಾಗಿ ಅವರು ನಮ್ಮ ನಡುವಿನ ಅತ್ಯಂತ ಶ್ರೇಷ್ಠ ಕವಿಗಳು ಕೂಡ, ಬಹಳ ಚಂದ ಕವಿತೆಗಳನ್ನು ಬರೀತಾರೆ. ಚಂಸು ಪಾಟೀಲ್ ಅಂತೇಳಿ ಹೆಸರಿಟ್ಟುಕೊಂಡು ಕವಿತೆಗಳನ್ನು ಕೂಡ ಬರೀತಾರೆ. ಆ ಕವಿತೆಯನ್ನು ಕೂಡ ಓದಿಸ್ತೀವಿ. ಆಮೇಲೆ ಮೊದಲಿಗೆ ಅವರ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಪಾಟೀಲ್. ನಮಸ್ಕಾರ. ಹುಟ್ಟಿದ್ದು ಬೆಳೆದಿದ್ದು ಕೂನ್ಬೇವಲ್ಲೇ? ಹುಟ್ಟಿದ್ದು ಲಕ್ಷ್ಮೇಶ್ವರ ಸರ್, ಬೆಳೆದಿದ್ದೆಲ್ಲ ಕೂನ್ಬೇವದಲ್ಲಿ. ಕೃಷಿ ಮನೆತನ ಅನ್ಸುತ್ತೆ? ಹಮ್ಮ, ಕೃಷಿ ಮಾಡ್ತಾನೆ ಸರ್. ಅವಾಗ ನೀರಾವರಿನ ಇತ್ತು, ನಾವು ಸಣ್ಣರಿದ್ದಾಗ ಶುರುವಾಗಿದ್ವು ಸರ್ ಅವ ನೀರಾವರಿ. ಹೆಂಗ, ಹಳ್ಳದ ನೀರು ಅಥವಾ? ಹಳ್ಳದ ದಂಡಿಗೆ ಒಂದು ಹೊಲ ಸರ್, ಹಳ್ಳದ ದಂಡಿಗೆ ಒಂದು ಬಾವಿ. ಅವಾಗ ಬಾವಿ ತೋಡೋರು, ಹುಟ್ಟಿದಾಗ ಒಂದು ಬಾವಿ ತೋಡಿದ್ರು ಸರ್ ಅದೇ ವರ್ಷ. ಈಗ ಹೆಚ್ಚು ಕಡಿಮೆ ಆ ಬಾವಿಗೂ ಈಗ ಹಾಳು ಬಿದ್ದ ಸರ್ ಅದ. ಹೆಚ್ಚು ಕಡಿಮೆ 50 ವರ್ಷ ಉಪಯೋಗ ಮಾಡಲಿಲ್ಲ. ಆಮೇಲೆ ನಾವು 2007-88 ನೀರಿತ್ತು ಸರ್ ಅದು, ಅಲ್ಲಿವರೆಗೂ ನೀರಿದ್ದು ಬಾವಿಯಲ್ಲಿ. ಆಮೇಲೆ ಈ ಬೋರ್ವೆಲ್ ಬಂದ್ವಲ್ಲ ಸರ್, ಅಲ್ಲಿ ಬೋರ್ವೆಲ್ ಬರುತ್ತೆ, ಬಾವಿ ಎಲ್ಲ ಹೋಗಿಬಿಟ್ಟು. ಅದ್ರ ಮಹತ್ವನು ಕಳ್ಕೊಂಡು ಸರ್ ಅಂದ್ರೆ ತೀರ ಈ 2004-03 ಏನು ಬರಗಾಲ ಬಿದ್ದಲ್ಲ ಸರ್, ಅವಾಗ ನಮ್ಮ ಚನ್ನಬಸಣ್ಣ ಕೊಂಬಳಿ ಅವರು ಕಾಕೊಳ್ಳೋದು, ಆ ಬಾವಿಗಳಿಗೆ ನೀರು ಮರುಪೂರಣ ಮಾಡ್ಬೋದು, ಮಾಡಿದ್ರೆ ಅನುಕೂಲ ಆಗ್ತತಿ, ಅಂತರ್ಜಲ ಜಾಸ್ತಿ ಹಾಕೋ ಅಂದದಕ್ಕೆ ಕೆಲವರು ಮತ್ತೆ ಅವನು ಉಳಿಸ್ಕೊಂಡು ಮತ್ತೆ ಸುತ್ತಮುತ್ತಲ ನೀರು ಬಾವಿಗೆ ಹೋಗೋ ಹಂಗೆ ಮಾಡಿದ್ದಾರೆ, ಕೆಲವರು ಮುಚ್ಚುತ್ತಾ ಇದ್ದಾರೆ. ಅಂತರ್ಜಲ ಹೆಚ್ಚಾಗುತ್ತೆ ಸಹಜ. ಹ್ಞೂ ಸರ್, ಭೂಮಿಗೆ ಅಲ್ಲಿ ಹರಿದು ಹೋಗಂಗ್ ಬಿಡೋದಕ್ಕಿಂತ ಬಾವಿಗೆ ಬಿಟ್ಟರೆ ಅದು ಎಷ್ಟೋ ನೀರು ಕವರ್. ನೀವು ಎಲ್ಲಿ ತನಕ ಓದಿದ್ರಿ? BA ತನಕ ಓದಿದ್ ಸರ್. BA ನಂತರ ಅದು BA ನಾ ಫೈನಲ್ ಇಯರ್ ಇದ್ದಾಗನ ನಾನು ನಿರ್ಧಾರ ಮಾಡಿದ್ದೆ ಸರ್, ಕಂತ ಮಾಡಬೇಕು ಹೋಗಿ ಅಂತಂದು. ಇಲ್ಲೇ ಧಾರವಾಡದಲ್ಲಿ ಕಿಟಲ್ ಕಾಲೇಜ್ ಸರ್, ಅಮ್ಮನ್ ಬೇಂದ್ರೆ ಅವರು ನಮಗೆ ಕನ್ನಡ ಹೇಳ್ತಿದ್ರು ಸರ್. ಅವಾಗ ಅದೇ ವರ್ಷ ರಿಟೈರ್ಡ್ ಆದ್ರೆ ನಮ್ಮ ಅವ್ರ ಕೈಯಲ್ಲಿ 2 ವರ್ಷ ಕಲ್ತೀವಿ ಸರ್, GM ಹೆಗಡೆ ಅವರು ಇದ್ದ ಆ ಟೈಮ್ನಲ್ಲಿ. ಹಂಗಾಗಿ ಸ್ವಲ್ಪ ಸಾಹಿತ್ಯಕವಾಗಿ ಆಸಕ್ತಿನೂ ಬೆಳೀತು. ಇಲ್ಲಿ ಧಾರವಾಡದಾಗ ಇದ್ದಾಗಿಂದನೇ ಅದು ಸ್ವಲ್ಪ ಹೆಚ್ಚು ಅವಕಾಶಗಳು ಪ್ರೋತ್ಸಾಹ ಸಿಕ್ತು. ಮತ್ತೆ ವರದಿಗಾರರಾಗಿನೂ ಕೂಡ ಕೆಲವೊಂದು ಕಡೆ ಕೆಲಸ ಮಾಡಿದಿರಿ? ಹ್ಞೂ ಸರ್, ಅದು ಧಾರವಾಡದಲ್ಲಿದ್ದಾಗ ನಾನು ಕಮತ ಮಾಡಬೇಕು ಅಂತಂದು ನಿರ್ಧಾರ ಮಾಡಿ ಊರಿಗೆ ಹೋದೆ ಸರ್. ಅದು ಅಪ್ಪರಿಗೆ ಅದ್ರ ಬಗ್ಗೆ ಅವ್ರಿಗೆ ಅಸಮಾಧಾನ ಇತ್ತು ಅಂದ್ರೆ, ಏನಾದರೂ ಡಿಗ್ರಿ ಕೂಡ ಫಸ್ಟ್ ಕ್ಲಾಸ್ ಆಗಿತ್ತು ಸರ್ ನಂದು, ಬೇರೆ LLB ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೆ ಅಲ್ಲೇ ಊರಲ್ಲಿ. ಅದ್ರ ಜೊತೆಗೆ ನೈಟ್ ಕಾಲೇಜ್ ಇತ್ತು, ಅದು ಎರಡು ನೀವು ನಿಭಾಯಿಸೋದಾಗಲ್ಲ ಅಂತ ಅದು ಬಿಟ್ಟು ಪೂರ್ತಿ ಇದನ್ನೇ ಮಾಡಲಿಕ್ಕೆ ತೊಡಗಿದ್ ಸರ್. ತನ ಮಾಡ್ತಿದ್ದೆ ಅಪ್ಪರ ಜೊತೆಗೆ ಅಂದರೆ, ಅದೇ ಇದೇ ಕಾರಣಕ್ಕೆ ಅವು ಪೂರ್ತಿ ಆಧುನಿಕ ಕೃಷಿ ಅಪ್ಪರದು. ಅವು ಎಲ್ಲ ತರೋದು ಹಾಕೋದು, ಈ ಸೀಡ್ಸು ಅವು ಎಲ್ಲ ಪ್ಲಾಟ್ ಮಾಡೋರು, ಕೈಯಲ್ಲಿ ರೊಕ್ಕ ಇರ್ತಲ್ಲ ಅವು, ಮತ್ತು ಸಾಲಾಗೋದು, ನೀವು ಸರಿಯಾಗಿ ಕೆಲಸ ಮಾಡಲ್ಲ ಅಂತಂದು ನಮ್ಮನ್ನು ಬೈಯೋದು. ನಮ್ ಜೊತೆಗೆ ಆಳನು ಕೆಲಸ ಮಾಡ್ರ ಎಲ್ಲರಿಗೂ ಬಯೋದು ಬರ್ಲಿಲ್ಲ ಅನ್ನತ್ತೇ ಬಯೋದು. ಈ ಮೊದ್ಲೇನು ಮಾಡ್ತಿದ್ರಲ್ಲ ಸರ್ ನಮ್ಮ ಅಜ್ಜರ ಅಂದ್ರೆ ಈ ಲಕ್ಷ್ಮೇಶ್ವರದಲ್ಲಿ ನಮ್ದು ಅಜ್ಜರದ ಅಲ್ಲಿ ದೊಡ್ಡ ಮನೆತನ ಅದು ಕಂಪ್ತದ್ದು ಆರತ್ತು ಎಂಟತ್ತು ಇದ್ದಿದ್ವು ಒಂದು ಮೂವತ್ತು ಕೂರ್ಗ ಹೊಲ ಇತ್ತು. ಅಲ್ಲಿ ಎರಡು ವರ್ಷ ಸಾಲಿ ಹೋಗಿದ್ದೆ ಸರ್ ನಾನು ಸಾಲಿ ಸೆವೆಂತ್ ಮತ್ತೆ ಏಳ್ತ ಅಲ್ಲೇ ಕಲ್ತದ್ದು. ಹಂಗಾಗಿ ಅವರು ಕೃಷಿಯನ್ನು ನಾನು ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತು. ಅಲ್ಲಿ ಎರೆ ಸೀಮೆ ಅಂತ ನಾವೇನು ಹೇಳ್ತಾವಲ್ಲ ಈ ಭಾಗದ ಗದಗ ಕುಂದಗೋಳ ಹುಬ್ಬಳ್ಳಿ ಈ ಭಾಗದ ಕೃಷಿಯನ್ನು ಆ ಎರಡು ವರ್ಷ ಅಲ್ಲಿದ್ದಕ್ಕೆ ನಾ ಅದನ್ನು ಹತ್ತಿರದಿಂದ ನೋಡಲಿಕ್ಕೆ ನನಗೆ ಸಾಧ್ಯ ಆಗಿತ್ತು. ಅಂದರೆ ಅದರ ಜೊತೆಗೆ ಇದ್ದೆ ಅವ್ರ ಜೊತೆ. ಅವ್ರು ಬೆಳಗ್ಗೆ ಹೇಳೋದು ಎತ್ತು ಜೋಪಾನ ಮಾಡೋದು ದನ ಕರುಗಳು ಆಮ್ಯಾಕೆ ಅವ್ರು ಬೆಳೀತಿದ್ದ ಬೆಳೆಗಳು ಇದೆಲ್ಲ ನಾನು ಭಾಳ ಹತ್ತಿರದಿಂದ ಅದು ಅದರಲ್ಲೂ ಪಾಲುಗಾರನಾಗಿನೇ ಅದನ್ನು ಕಂಡಿದ್ದರಿಂದ ನನಗೆ ಅದು ಒಂದು ಇದಿತ್ತು. ನಾನು ಇಲ್ಲಿ ಊರಿಗೆ ಹೋದಾಗ ನನಗೆ ಅದು ಒಂದು ತಲೆಯಲ್ಲಿ ಕುಂತು ಬಿಟ್ಟಿದೆ ಸರ್ ಆ ಚಿತ್ರನ ಯಾವಾಗಿಂದ ನಮ್ಮ ಅಜ್ಜರದ ಕಮ್ ಇಲ್ಲಿ ಹೋದಾಗ ಇದು ಪೂರ್ತಿ ಇವರನ್ನು ಬಂದಿರಲಿಲ್ಲ ಸರ್ ಎರೆ ಸೀಮೆ ಭಾಗದವರು ಆಧುನಿಕ ಕೃಷಿಗೆ ಬಂದಿರಲಿಲ್ಲ ಅವಾಗ. ಅವರು ನೀರಾವರಿ ಇರಲಿಲ್ಲ ಅಲ್ಲಿ ನೀರಾವರಿ ಕಡಿಮೆ ಇತ್ತು. ಆಮೇಲೆ ಅವ್ರೇನೇ ಹತ್ತಿ ಹಾಕೋದು ಜೈದರ್ ಹತ್ತಿ ಹಾಕ್ತಾರೆ ಈ ಮೆಣಸಿನ ಗಿಡ ಹಚ್ಚೋದು ಮೆಣಸಿನ ಗಿಡದಲ್ಲೇನ ಸಣ್ಣತ್ತಿ ಹಾಕೋರು ಇದು ಮುಂಗಾರಿ ಬೆಳೆ ಅದು ಹಿಂಗಾರಿ ಬೆಳೆ ಎರಡು ಸಮತೋಲನ ಆಗೋದು ಒಂದು ಮಳೆ ಕೈ ಕೊಟ್ಟರು ಒಂದು ಮಳೆಗೆ ಅನುಕೂಲ ಆಗೋದು. ಈರುಳ್ಳಿ ಹಾಕೋರು ಈರುಳ್ಳಿ ಹೊಲದಲ್ಲೇ ಮತ್ತೆ ಮೆಣಸಿನ ಗಿಡ ಹಚ್ಚೋದು ಹತ್ತಿ ಹಾಕೋದು ಮೂರು ವಾಣಿಜ್ಯ ಬೆಳೆಗಳನ್ನ ತೆಗಿಯೋರು ಅವರು ಈರುಳ್ಳಿ ಮತ್ತು ಇದು ಆದಮೇಲೆ ಹೊಲ ಹೊಡ್ಕೊಂತ ಇದ್ದು ಬಿಡೋರು ಇದೆಲ್ಲ ಇದಾಗಿದ್ರಿಂದ ನಾ ಆ ಥರದ ಅಲ್ಲಿ ನಮ್ಮ ಎರಿ ಇದ್ದವು ಸರ್ ಒಂದಿಷ್ಟು ಒಂದು 10 ಎಕರೆ ಎರಿ ಇತ್ತಲ್ಲಿ ಕುಣ್ಬೆದಲ್ಲಿ ಅದನ್ನ ಆ ತರ ಬಿಳಿಜೋಳ ಇದನ್ನ ಮಾಡೋರು ಮೊದ್ಲು ಇತ್ತಿತ್ತಲಾಗ ಅಲ್ಲಿ ಸೂರ್ಯಪಾನ ಹಾಕೋದು ಸಜ್ಜೆ ಹಾಕೋದು ಇವು ಕ್ರಾಸಿನ ಸಜ್ಜೆ ಈ ತರ ಮಾಡೋರು ನಮ್ಮ ಆ ಟೈಮ್ನಲ್ಲಿ 98-99 ತನಕ ಸ್ವಲ್ಪ ಚೆನ್ನಾಗಿದ್ದು ಮಳೆಗಾಲ. ಆ ನಂತರ ಸ್ವಲ್ಪ ಬರಗಾಲದ ಇದನ್ನೇ 2001-2 ಇದ್ದ ಬರಗಾಲದ ಚಯನ ಇತ್ತು. ಹಂಗಾಗಿ ಅವು ಒಂದು ಮಳೆ ಏನರ ಇದಾಗಿಬಿಟ್ಟು ಅವು ಫೇಲ್ ಆಗಿಬಿಡು ಇಳುವರಿನೂ ಬರ್ತಿರ್ಲಿಲ್ಲ ಒಂದು ಬೆಳೆನ ಸಂಪೂರ್ಣ. ಹೀಗಾಗಿ ನಾನು ಆ ಸಂದರ್ಭದಲ್ಲಿ ಅಪ್ಪರ್ ಕೂಡ ಸಂಘರ್ಷಗಳಾಗಿ ನಾ ಬೇಡ ಮಾಡೋದ ಅವ್ರು ತಿಳಿದಂಗ್ ಮಾಡ್ಕೊಳ್ಳಿ ಅಂತ ನಾ ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಅಲ್ಲಿ ನೋಟಾ ಅಂತಂದು ವಾರ ಪತ್ರಿಕೆ ಟಿ ಕೆ ತ್ಯಾಗರಾಜ್ ಅವ್ರದ್ದು ಲಂಕೇಶ್ ಅವರು ಇದ್ರಲ್ಲಿ ರಿಪೋರ್ಟರ್ ಇದ್ರು ಪೊಲಿಟಿಕಲ್ ರಿಪೋರ್ಟರ್ ಇದ್ರು ಅವರು ಅದು ಹೊಸದಾಗಿ ಶುರು ಆಗಿತ್ತು ಸರ್ ನೋಟಾ ಅಂತಂದು ಅಲ್ಲಿ ಕೆಲಸ ಸಿಕ್ತು ಸರ್ ನನಗೆ. ಅಲ್ಲಿ ನೀ ಚೆನ್ನಾಗಿ ಬರೀತಿಯ ಸಿನಿಮಾ ರಿಪೋರ್ಟಿಂಗ್ ಮಾಡು ಅಂತ ಹೇಳಿದರು. ಹಾಗಾಗಿ ಸಿನಿಮಾ ಬಗ್ಗೆನೇ ಬರಿತಾ ಇದ್ದೆ. ಅದು ಯಾಕೋ ನನಗೆ ಅಲ್ಲಿ ಸುಮ್ಮನೆ ಅದು ಬಂದೇ ಮಾಡಿ ಬರೆಯೋದು ಈ ನಮ್ಮ ಜನರ ಕಷ್ಟ ಸುಖದ ಬಗ್ಗೆ ಏನಾದ್ರು ಬರೀಲಿಕ್ಕೆ ಇದೇ ಆಗುತ್ತೆ ಸರ್ ಅದು. ಈ ಸಿನಿಮಾ ಮಂದಿ ಅವ್ರ ತಳಕು ಬಳಕು ಬರೆಯೋದು ನನಗೆ ಒಂಥರ ಜಿಗುಪ್ಸೆ ಆಗಕ್ಕಾಯ್ತು. ಅದ್ರ ಬಗ್ಗೆ ಬರೀಲಿಕ್ಕೆ ನಾ ಸಿನಿಮಾ ನೋಡಿ ಬರ್ತಿದ್ದೆ ವಿಮರ್ಶೆಯನ್ನ ಬರೆಯೋಕ್ಕಾಗಲಿಲ್ಲ ಬರೀಲಿಕ್ಕೆ ಆಗಲಿಲ್ಲ ನನಗೆ. ಎರಡು ಸಿನಿಮಾದ ವಿಮರ್ಶೆ ಬರಿಬೇಕಾಯ್ತು ಸಿನಿಮಾ ನೋಡ್ಕೊಂಡ್ ಬಂದೆ ಬರೀಲಿಕ್ಕೆ ಆಗ್ಲಿಲ್ಲ ಬಂದು ಬೈದು ಹೋಗ್ಬಿಟ್ರು ತ್ಯಾಗರಾಜ್ ಸರ್ ಏನ್ ಮಾಡ್ತೇನೆ ಅಂತ ಇದ್ರಲ್ಲಿ ಅದು ಅಲ್ಲಿಗೆ ನಿಂತಿತ್ತು. ಆಮೇಲೆ ಅಲ್ಲಿದ್ದ ಕಲಬುರ್ಗಿಯಲ್ಲಿ ಕ್ರಾಂತಿ ಅಂತಂದು ಹೋದೆ ಸರ್ ಪತ್ರಿಕೆ. ಹ್ಮ್ ಆ ಕ್ರಾಂತಿಯಲ್ಲಿ ಒಂದು 2-3 ತಿಂಗಳಿದ್ದೆ. ಆಮೇಲೆ ಹುಬ್ಳಿ ಸಂಯುಕ್ತ ಕರ್ನಾಟಕ ಬಂದೆ. ಈ 2007 ತನಕನೂ ಇಲ್ಲೇ ಇತ್ತು ಸರ್ ಹುಬ್ಬಳ್ಳಿಯಲ್ಲಿ ಸಂಯುಕ್ತ ಕರ್ನಾಟಕ. ಆದ್ರೆ ನೀವು ಜರ್ನಲಿಸಮ್ ಅಂತ ಒಂದು ಡಿಪ್ಲೊಮಾ ಆಗಲಿ ಅಥವಾ ಕೋರ್ಸ್ ಆಗಲಿ ಮಾಡೇ ಇಲ್ಲ? ಇಲ್ಲ ಸರ್ ಅದು ಅಚಾನಕವಾಗಿ ಅಲ್ಲಿಗೆ ಹೋದಂಗೆ ಸರ್ ಅದು ಅದೊಂದು ಸಳತ್ ಅಲ್ಲಿ ಹೋದಾಗ ಕೂಡ ಅದೇ ಇತ್ತು ಸರ್ ಅದು ಮಾಡುವಾಗ ಒಟ್ಟು ಬಂದ್ರಿ ಕೃಷಿ ಮಾಡಬೇಕು. 2007 ಬಂದಾಗ ಪೂರ್ತಿಯಾಗಿ ಕೃಷಿಕನೇ ಆಗಬೇಕು ಅನ್ನೋಂಥದ್ದು ಅಲ್ಲಿ ಏನರ ಬದಲಾವಣೆ ಮಾಡಬೇಕು ಅಪ್ಪ ಮಾಡಿದಂಗೆ ಬೇಡ ಏನಾದರೂ ಬದಲಾವಣೆ ಮಾಡಿ ಮತ್ತೆ ಕೃಷಿ ಮಾಡೋಣ ಲಾಭದಾಯಕವಾಗಿ ಮಾಡೋಣ ಹೊಸ ತಂತ್ರಗಳನ್ನು ಬಳಸೋಣ ಹಂಗೆ ಏನರ ಅನಿಸಿತ್ತು? ಅದೇ ಸರ್ ನಾನು ನಾ ಅಂದ್ಕೊಂಡಾಗ ಭಾಳ ಅದು ಸುಲಭ ಅನಿಸಿತ್ತು ಸರ್ ಅದು ಈ ಸಾವಯವ ಕೃಷಿನ ಮಾಡಿದರೆ ನಮ್ದು ಅರ್ಧ ಖರ್ಚು ಉಳಿದೈತಿ ಮತ್ತು ನಮ್ಮ ಅಜ್ಜರೇನು ಮಾಡ್ತಿದ್ರಲ್ಲ ಅದರಲ್ಲಿ ಖರ್ಚು ಇಲ್ಲ ಆ ಥರ ಮಾಡಿದರೆ ಭಾಳ ಸುಲಭವಾಗಿ ಮಾಡ್ಬೋದು ಆದಾಯ ಸ್ವಲ್ಪ ಆದರೆ ಆದಾಯ ಸಾಲ ಆಗೋ ಸಾಧ್ಯತೆಗಳಿಲ್ಲ ಸಾಲ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿರಲ್ಲ ಅಂತ ನಾ ಅಂದ್ಕೊಂಡಿದ್ದೆ. ಅಲ್ಲಿಗೆ ಹೋದ್ಮೇಲೆ ಈಗ ಹೊಲ ಮಾರಿದ್ರು ಸ್ವಲ್ಪ ಕಡಿಮೆ ಆಯ್ತು ಸರ್ ಅದರಲ್ಲಿ. ಆಮೇಲೆ ನಾನು ಒಂದು ಹೊಲ ಅಷ್ಟೇ ನಾನು ಸಾವಯವ ಮಾಡಿದ್ದೆ ಸರ್. ಅಲ್ಲಿ ಹೋದ್ಮೇಲೆ ನಮ್ಮ ಸಹೋದರ ಜೊತೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಈಗ ನಾವು ಊರಲ್ಲಿ ಎಲ್ಲರೂ ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ಒತ್ತಡ ಇರ್ತತಿ ನಾವು ಇದು ಒಮ್ಮೆಗೆ ಇದಾಗೋದಲ್ಲ ಸರ್ ಭಾಳ ತಾಳ್ಮೆ ಬೇಕು. ಹಾಗಾಗಿ ಅವರು ಮತ್ತು ನಾವು ಬೇರೆ ಬೇರೆ ಆದ್ವಿ. ಅಲ್ಲಿಗೆ ಹೊಲಗು ಇನ್ನೂ ಕಡಿಮೆ ಆಯ್ತು. ಅಷ್ಟರಲ್ಲಿ ನಾವು ಸಾವಯವ ಮಾಡೋದು ನಾವು ಅದ್ರ ವೈವಿಧ್ಯವಾಗಿ ನಾವು ಈರುಳ್ಳಿ ಹಾಕೋದು, ಮೆಣಸಿನ ಗಿಡ ಹಚ್ಚೋದು, ಮತ್ತೊಂದು ಆ ಸಾಧ್ಯತೆಗಳು ಅಲ್ಲಿ ಏನಾಗ್ಬಿಡ್ತೈತೆ ಸರ್. ಈಗ ನಾವು ಡಿವೈಡ್ ಆಗತ್ತೀಗ ಎಲ್ಲ ನಮ್ಮ ಪರಿಕರಗಳನ್ನ ಸಾಮಗ್ರಿಗಳನ್ನ ಮತ್ತೆ ತಿರುಗಿ ಅಷ್ಟೂ ಸ್ವತಂತ್ರವಾಗಿ ಮಾಡ್ಕೊಂಡ್ರೆ ಮತ್ತೆ ನಾವು ಟೈಮ್ ಸರಿ ಕೆಲಸ ಮಾಡ್ಲಿಕ್ಕೆ ಆಗ್ತೈತಿ. ಅವರು ಹೊಡೆಯುವ ಮುಂದೆ ನಾವು ಸುಮ್ಮನೆ ಇರ್ಬೋದಾಗತ್ತೆ. ಸಕಾಲಿಕವಾಗಿ ಏನು ಮಾಡಲಿಕ್ಕಾಗಲ್ಲ, ಸ್ವಲ್ಪ ಅಸ್ತವ್ಯಸ್ತಾಗತ್ತೆ. ಬರೀ ಈ ಥರದ್ದು ಆಯಿತು. ಈಗ ಒಂದು ಹಂತದಲ್ಲಿ ಸುತ್ತಲೂ ಗಿಡ ಮರಗಳನ್ನ ಹಚ್ಕೊಳ್ಳೋದು, ನೀರನ್ನು ವ್ಯವಸ್ಥಿತವಾಗಿ ಹಾಸೋದು, ಆ ಥರದ್ದು ನನಗೆ ಎಷ್ಟು ಅಂದರೆ ಅಂದ್ರೆ ಕೆಲವ್ರು ಏನು ಮಾಡ್ತಾರೆ ಸರ್, ಈಗ ಬಜೆಟ್ ಇರುತ್ತದಲ್ಲಿ ಬಂಡವಾಳ ಇದ್ದವರು ಸೀದಾ ಹಾಕಿ ಒಮ್ಮೆಗೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತಾರೆ, ಅವ್ರು 5-6 ವರ್ಷದಲ್ಲಿ ಇನ್ಕಮ್ ಶುರುವಾಗಿಬಿಡ್ತೈತಿ. ಈಗ ನಾವು ಕೃಷಿಯಲ್ಲೇ ಇದ್ದು ಬದುಕೋದೇ ಕಷ್ಟ ಇರ್ತೈತಿ. ಬಂಡವಾಳ ಹಾಕ್ಲಿಕ್ಕೆ ಆಗಲ್ಲ. ಈಗ ಒಂದು ಏನೋ ಇನ್ನೊಂದು ಬೋರ್ವೆಲ್ ಹಾಕಿಸ್ಬೇಕು, ಇನ್ನೊಂದು ಎತ್ತು ತಗೋಬೇಕು, ಈ ಥರ ಇದು ಮಾಡ್ಬೇಕಂದ್ರೆ ಕಷ್ಟ ಆಗತ್ತೆ. ಅದಕ್ಕೆ ನನಗೆಷ್ಟು ಸಾಧ್ಯ ಆಗ್ತೈತೆ ಆ ಥರ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಯಾವ್ಯಾವ ಗಿಡ ಹಾಕಿದ್ರಿ? ಎಷ್ಟು ಎಕರೆ ಒಟ್ಟು? ನಮ್ದು 9 ಇದೆ ಸರ್. 9 ಇದೆ. ಹ್ಞೂ ಸರ್. ಒಂದು 130 ತೆಂಗಿನ ಗಿಡ ಅದ ಸರ್. ಪಟ್ಟಿ ಪಟ್ಟಿ ಮಾಡಿದ್ದೇನೆ ಅಂದ್ರೆ ಹಿಂಗೆ ಅಡ್ಡ ಇಳುಕಲಿಗೆ ಅಡ್ಡವಾಗಿ ಒಡ್ಡುಗಳು ಅದಾವ ಸರ್. ಅದು ಅಪ್ಪರಿದ್ದಾಗ ಆ ಥರ ಮಾಡಿಸಿದ್ರು, ನಾವು ಅಪ್ಪರಿದ್ದಾಗ ಆ ಥರ. ಆಮೇಲೆ ಅದರಲ್ಲೇ ನಾ ಇನ್ನೊಂದಿಷ್ಟು ಚಿಕ್ಕ ಪಾರ್ಟ್ ಮಾಡ್ಕೊಂಡಿದ್ದೇನೆ ಅಂದರೆ ನಮಗೆ ನೀರು ಹಾಸಲಿಕ್ಕೆ ಮೇಲೆ ತೆಲಗಾಲೆವನಿದ್ದ ಕೆಳಗೆ ಅಂದರೆ ಈ ತರಕಾರಿ ಏನಾದರೂ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ ಅಂತಂದು ಆಮೇಲೆ ಸುತ್ತಲೂ ಈ ಮಾಗನಿ ಮತ್ತು ತೆಂಗಿನ ಗಿಡನ ಹಚ್ಚಿದ್ದೀನಿ ಸರ್. ಅಂದರೆ ಈ ಬಾಳೆ ಅಥವಾ ಏನಾದರೂ ಈ ಥರ ಬಾಳೆ ಅಷ್ಟೇ ಹಾಕೋದು ಸರ್. ಹಂಗಾಗಿ ಸ್ವಲ್ಪ ಅದಕ್ಕೆ ಚಾಟ್ ಬೇಕಲ್ಲ ಸರ್, ಗಾಳಿ ಚಾಟ ಅಂತ. ಅರಣ್ಯ ಗಿಡ ಹಾಕಿಲ್ಲ, ಮಾಗನೇ ಅಷ್ಟೇ ಇದೆ ಅಷ್ಟೇ. ಹ್ಞೂ ಸರ್. ಪೇರ್ಲ ಹೋದ ಸರ್, ಇನ್ಮೇಲೆ ನಡುವೆ ಒಂದೊಂದು ಗಿಡ ಹಣ್ಣಿನ ಗಿಡಗಳನ್ನ ಹಚ್ಚಬೇಕು ಅನ್ನೋದಿದೆ. ಈಗ ಇವೆಲ್ಲ ಬಹುವಾರ್ಷಿಕ ಬೆಳೆಗಳು ಆಯ್ತು. ನಮಗೆ ತಿಂಗಳ ಬೆಳೆಗಳು ಅಂದರೆ ಜೋಳ ಆಗ್ಬೋದು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಹತ್ತಿ ಇಂಥವೆಲ್ಲ ಮಾಡಿದೆ ಸರ್. ಅವು ಈಗ ಒಂದು ವರ್ಷ ಕೃಷ್ಣ ಪ್ರಸಾದ್ KP ಅಂತ ಇದಾರಲ್ಲ ಸರ್, ಕೃಷ್ಣ ಪ್ರಸಾದ್ ಸಹಜ ಸಮೃದ್ಧ, ಅವರು ಪರಿಚಯ ಆಯ್ತು ಸರ್ 2009-10 ಅವರು ಇಲ್ಲಿ ದೇಶಿ ಕೃಷಿಕರ ಬಳಗ ಅಂತ ಮಾಡಿದ್ರು ಬ್ಯಾಡಗಿಯಲ್ಲಿ, ಚನ್ನಬಸಣ್ಣ ಕೊಂಬಳಿಯವರ ಅಧ್ಯಕ್ಷ. ಅಲ್ಲಿ ಆವಾಗ ಪರಿಚಯ ಆದಾಗ ಅವರು ಈ BT ಹತ್ತಿದ ಒಳ್ಳೆ ಜೋರಿತ್ತು ಸರ್. ಅವಾಗ BT ಹತ್ತಿ ಎಲ್ಲ ನಮ್ಮ ಕಡೆ ಅಂತರೂ ಅವಾಗ 10-15 ಕ್ವಿಂಟಲ್, ನಾವೇ 18 ಕ್ವಿಂಟಲ್ವರೆಗೂ ನಮ್ಮ ಹೊಲದಲ್ಲಿ ಬೆಳೆದಿದ್ವಿ. ಅವಾಗ ಡಿಸಿ ಹೆಚ್ಚು ಬೆಳೆದಿದ್ರೆ ಮುಂಚೆ ಡಿಸಿ ಹೆಚ್ಚು ಬೆಳೆಯರ್ ಸರ್. ಅದು ಹತ್ತಿ ಬಿಟ್ಬಿಟ್ಟಿದ್ರು ಸರ್, ಅದು ಈ ಇರುಕಾಗೋದು, ಅದು ಕಾಯಿ ಸಂಪೂರ್ಣವಾಗಿ ಒಡಿತಾ ಇರಲಿಲ್ಲ. ಈಗ ಹಾಕ್ತಾರೆ ಸರ್ ಈ ಗುತ್ತಲ ಭಾಗದಲ್ಲಿ, ಗುತ್ತಲ ಹೊನ್ನ ಅಂದ್ರೆ ಅದಕ್ಕೆ ಕಾಯಿಕೊರ್ಕದ ಸಮಸ್ಯೆ ಆದ್ಮೇಲೆ BT ಬರಾಕ್ತೀವಿ. BT ಬಂತ್ ಸರ್. BT ಹಾಕಿರಿ? BT ಹಾಕಿದ್ವಿ ಸರ್. ಅಂದ್ರೆ ಅವಾಗ 4 ಅಷ್ಟ ಆರ್ಗ್ಯಾನಿಕ್ ಮಾಡಿದ್ವಿ ಸರ್. ಆ ನಂತರದಲ್ಲಿ ಸಂಪೂರ್ಣ ನಮ್ಮ ನೀರಾವರಿ ಹೊಲನ ಪೂರ್ತಿ ಆರ್ಗ್ಯಾನಿಕ್ ಮಾಡಿದ್ವಿ. ಮಾಡಿದ್ದ ಒಂದು ವರ್ಷದ ನಂತರ ಅವರು ಈ BT ವಿರುದ್ಧವಾಗಿ ಒಂದು ಒಳ್ಳೆ ತಳಿನ ಬೆಳಿಬೇಕು ಆರ್ಗ್ಯಾನಿಕ್ ಇದರಲ್ಲಿ ಅಂತಂದು ಇದನ್ನ ಮಾಡಿದ್ರು ಅವರು. ಹಂಗಾಗಿ ಇದು ಬಬ್ಲಾದ ಸರ್ ಇದ್ರಲ್ಲ ಸರ್, ಇಲ್ಲಿ ಯೂನಿವರ್ಸಿಟಿಯಲ್ಲಿ, ಅವ್ರನ್ನ ಸಂಪರ್ಕಿಸಿದ್ವಿ ಸರ್. ಅವರು ಇಲ್ಲ, ಅದೇ ವರ್ಷ ಅದು ಸಾವಯವ ಮಿಷನ್ ಶುರುವಾಗಿತ್ತು ಸರ್, ಸಾವಯವ ಕೃಷಿ ಮಿಷನ್ ಸರ್. ಅವ್ರು ಇಲ್ಲ, ಈ ಸಲ ಚೆನ್ನಾಗಿ ಬಂದಿದ್ದು, ನಮ್ದು 10 ಕ್ವಿಂಟಲ್ವರೆಗೂ ಇಳುವರಿ ಬಂದಿದೆ, ನಿಮಗೆ ಒಂದು 2 kg ಬೀಜ ಕೊಡ್ತೇನೆ, ಬಂದು ಒಯ್ಯರಿ ಅಂತ ಹೇಳಿದ್ರು ಸರ್. ಈಗ ಬೀಜ ಕೊಟ್ರು ಸರ್ ಅವರು, ಸಾವಯವದಲ್ಲಿ ಪ್ರಯೋಗಾತ್ಮಕವಾಗಿ ಬೆಳೆದ ಬೀಜನ ಕೊಟ್ರು ಸರ್ ಅವರು. ಅವನು ಇದು ಹಾಕಿದ್ವಿ, ಆ ವರ್ಷ 12 ತೆಗೆದ್ವಿ ಸರ್ ನಾವು. ಆ ವರ್ಷ ಈ ಬೀಜದ ವೈಫಲ್ಯದಿಂದ ಇವೆಲ್ಲವೂ ಫೇಲ್ ಆಗಿಬಿಟ್ಟು ಸರ್. ಬೇರೆಯವರು BT ಹತ್ತಿ ಕೆಲವು ಬಹಳಷ್ಟು ರೈತರು ಫೇಲ್ ಆಗಿ ದೊಡ್ಡ ಕಂಪ್ಲೇಂಟ್ ಆಗಿ ಎಲ್ಲ ಪ್ರತಿಭಟನೆ ಎಲ್ಲ ಮಾಡಿದ್ರು ಆ ವರ್ಷ ರೈತರು. ಅದು ಬೀಜದ ವೈಫಲ್ಯ ಅಲ್ಲ, ಅದು ಹವಾಮಾನದ ವೈಫಲ್ಯ ಅಂತ ಕಂಪ್ನಿಯವರು, ಮೈಕ್ರೋ ಕಂಪ್ನಿಯವರು ಹೇಳಿದ್ರು. ಆಮೇಲೆ ಪರಿಸರದ ಒಂದು ಯಾವುದೋ ಒಂದು ಸಂಸ್ಥೆ ಇದೆ ಸರ್, ಅವರು ಈ ಸಾವಯವ ಹತ್ತಿ ಬೆಳೆದಂತ ರೈತರನ್ನ ಹೊಲಗಳನ್ನ ಭೇಟಿ ಕೊಟ್ಟು ಇದು ಮಾಡಿದ್ರು. ಅವರು ಒಂದು ವರದಿ ಕೊಟ್ಟರು ಸರ್, ಇಲ್ಲಿ ಬೆಳಗಾವಿ ಅಧಿವೇಶನ ಇತ್ತು, ಕೃಷಿ ಸಚಿವರಿಗೆ ಒಂದು ನಿಯೋಗ ಇದು ಒಂದು ಇದನ್ನ ಕೊಟ್ಟು ಅದರಲ್ಲಿ ನಮ್ಮ ಹೊಲ ಮತ್ತೆ ನಾವು ಹತ್ತಿ ಬೆಳೆದದ್ದನ್ನು ಉಲ್ಲೇಖ ಮಾಡಿದ್ರು ಅವರು. ಮುಂಗಾರಿಗೆ 12 ಕ್ವಿಂಟಲ್, ಆಮೇಲೆ ಅದ್ರ ಕುಳೆ ಹತ್ತಿ 2 ಕ್ವಿಂಟಲ್, ಒಟ್ಟು 14 ಕ್ವಿಂಟಲ್ ಹತ್ತಿ ಬಂದಿತ್ತು ಸರ್. ಈ ಬಿಟಿ ಹತ್ತಿ ಫೇಲ್ ಆಗಿದೆ, ಮತ್ತೆ ಆರ್ಗ್ಯಾನಿಕ್ ಹತ್ತಿ ಹಂಗೆ ಬಂತಿದ್ದು ಅಂದ್ರೆ ಹಿಂಗ ಒಂದ್ ಎರಡ್ ಮೂರು ಹೊಲಗಳು ಇದನ್ನ ಮಾಡಿ ಅದನ್ನ ನಿದರ್ಶನ ಕೊಟ್ಟು ಈ ಹತ್ತಿ ಬೀಜದ ವೈಫಲ್ಯ ಅದು ಹವಾಮಾನದ ವೈಫಲ್ಯ ಅಲ್ಲ ಅಂತ ತೋರಿಸ್ಲಿಕ್ಕೆ ಇದು ಇದಾಯ್ತು ಸರ್ ಅವರಿಗೆ ಉದಾಹರಣೆ. ಇದನ್ನ ಕೊಡತ್ತೆ ತಕ್ಷಣ ಅದ ಅವ್ರು ಬ್ಲಾಕ್ ಬೆಲ್ಟ್ ಸೇರಿಸ್ಬಿಟ್ರು ಕಂಪ್ನಿನ, ಕೃಷಿ ಸಚಿವರು ಕೃಷ್ಣ ಮೇರೇಗೌಡರು ಏನೋ ಇದ್ರು. ಆಮೇಲೆ ಪರಿಹಾರ ಎಲ್ಲ ರೈತರಿಗೂ ಪರಿಹಾರ ಸಿಕ್ತು ಸರ್. ಆನಂತರ ಅದನ್ನ ಮುಂದುವರ್ಸಿದ್ರೆ ಆಮೇಲೆ ಒಂದು ಎರಡ್ ಮೂರು ವರ್ಷ ಹಾಕ್ತಾ ಇತ್ತು ಸರ್. ಮೂರು ವರ್ಷದ ನಂತರ ಬೀಜ ಬಾಳಿದೆ, ಸ್ವಲ್ಪ ಇಳುವರಿ ಕಮ್ಮಿ ಆಯ್ತು, ಹಂಗಾಗಿ ಬೇರೆ ಬೀಜ ತರಬೇಕು ಅಂತ ಬಂದ ಸರ್. ಇಲ್ಲಿ ಅವರು ಕೊಡ್ಲಿ, ಆಮೇಲೆ ಬಬ್ಲ ಸರ್ ಇರಲಿಲ್ಲ, ಬೇರೆ ಯಾರಿದ್ರು, ಅವರು ಸರಿಯಾಗಿ ಇದನ್ನ ಮಾಡಲಿಲ್ಲ, ಸ್ಪಂದಿಸ್ಲಿಲ್ಲ ಸರ್. ಹಂಗಾಗಿ ಆ ವರ್ಷ 17 ಕ್ವಿಂಟಲ್ ವಾಪಸ್ ತಗೊಂಡಿದ್ರು ಸರ್ ಅವರು ಬಬ್ಲಾ ಸರ್. 7 ಕ್ವಿಂಟಲ್ ಹತ್ತಿ ಬೀಜನ ಅವ್ರು ತಗೊಂಡು ಈ ಗದಗ ಭಾಗದ ರೈತರಿಗೆ ಕೊಟ್ಟಿದ್ರು ಸರ್. ಮತ್ತೆ ಬೀಜೋತ್ಪಾದನೆ? ಹ್ಞೂ ಸರ್. ನೀವು ಬೀಜೋತ್ಪಾದನೆ ಮಾಡ್ತಿದ್ರೆ ಅವಾಗ ಹತ್ತಿ ಹತ್ತಿ ಇಲ್ಲ, ಆ ಹತ್ತಿನ ಅಂದ್ರೆ ಈ ಬಿಟಿ ಹತ್ತಿ ವಿರುದ್ಧ ಇದೊಂದು ಬೀಜ ಸಿಗಲ್ಲ ಸರ್, ಬೀಜ ಕೊಟ್ಟರೆ ಯಾರಾದ್ರೂ ಹಾಕ್ತಾರ. ಈಗ ಒಂದು 4 ಎಕರೆ ಬಿಟಿ ಹತ್ತಿ ಹಾಕಿದ್ರು, ಒಂದ್ 2 ಎಕರೆ ಇದನ್ನ ಹಾಕಿ ನೋಡೋರು ಇರ್ತಾರೆ. ಆ ತರದ ಒಂದು ಜನರಿಗೆ ಅದು ಚಲೋ ಅನ್ಸಿದ್ರೆ ಅಂದ್ರೆ ಅವು ಬಹಳ ದುಬಾರಿ ಅಲ್ಲ ಸರ್, ಅನುಕೂಲ ಆಗ್ತೈತೆ ಅಂತ ಆ ತರ ಮಾಡಿದ್ರು ಅವರು, ಹಂಚಿದ್ರು ಸರ್ 60 ರೂಪಾಯಿ ಕೆ ಜಿ ಹಂಗೆ, ಮತ್ತೆ ಅವರೇ ಕೊಂಡ್ಕೊಂಡಿದ್ರು. ಅದೇ ಅದೇ ಅದೇ ಬೀಜವನ್ನ ಮತ್ತೆ ಹಂಗೆ ಕಂಟಿನ್ಯೂ ಮಾಡೋದು ಬೇಡ ಅನಿಸ್ತು, ಒಂದು ಹಂತದವರೆಗೆ ಇಳುವರಿ ಕಡಿಮೆ ಆಯ್ತು, ಬಿಟ್ಬಿಟ್ರೆ ಬಿಟ್ಟು ಸರ. ಮತ್ತೆ ಇಲ್ಲಿ ಇವರು ಇದು ಪ್ರಯೋಗದ ಮಾಡಿರ್ತಾರಲ್ಲ ಸರ್ ಯೂನಿವರ್ಸಿಟಿಯಲ್ಲಿ, ಹೊಸ ಇದನ್ನು ಆ ಬೀಜ ಹೊಸ ಬೀಜ ಒಯ್ದು ಹಾಕ್ಬೇಕು ಅಂತ ನೋಡಿದ್ವಿ, ಅದು ಸ್ಪಂದಿಸ್ಲಿಲ್ಲ ಸರ್ ಅವ್ರು, ಹಂಗಾಗಿ ಅಲ್ಲಿ ಬಿಟ್ಬಿಟ್ಟೆ. ಸಾವಯವ ಕೃಷಿ ಅನುಕೂಲನಾ ರೈತರಿಗೆ ಅಂತ? ಅನುಕೂಲ ಇದೆ ಸರ್. ಅನುಕೂಲ ಅಂದ್ರೆ ಈಗ ಅದು ಹೇಗೆ ಅಂದ್ರೆ ಆರಾಮಿರ್ಬೋದು ಸರ್ ಮನುಷ್ಯ. ಈಗ ನಾವು ಆಧುನಿಕ ಕೃಷಿ ಅಂದ್ರೆ ಮನುಷ್ಯನ ಯಂತ್ರ ಆಗಿಬಿಡ್ತಾನೆ, ಅದ್ರ ಜೊತೆ ಇಷ್ಟು ಮಾಡಿದ್ರು ಕೆಲಸಗಳಂತ ಕೃಷಿಯಲ್ಲಿ ಯಾವಾಗ್ಲೂ ಇದ್ದೇ ಇರ್ತವೆ. ಸಾವಯವ ಕೃಷಿ ಮಾಡಿದ್ರೆ ಅಂದ್ ಬಂಡವಾಳ ಹಾಕೋದ್ ಕಡಿಮೆ ಇರುತ್ತೆ, ಟೆನ್ಷನ್ ಇರಲ್ಲ, ಅವ್ ಹೊರಗಡಿದ್ದ ತಂದು ಏನ ಹಾಕಿರಲ್ಲ, ಬಂದ್ರೆ ಬರ್ಲಿ ಇದಾದ್ರೆ. ಈಗ ಇವರು ಸಿಕ್ಕಾಪಟ್ಟೆ ಗೊಬ್ಬರ ಹಾಕಿರ್ತಾರ, ಔಷಧ ಹೊಡೆದಿರ್ತಾರ, ಹಂಗಾಗಿ ಬೀಜನು ದುಬಾರಿ ಬೀಜ ತಂದು ಹಾಕಿರ್ತಾರ. ಅಲ್ಲಿ ಏನೋ ಸ್ವಲ್ಪ ಇದಾದ್ರೆ ಇವು ಪೂರ್ತಿ ಉದ್ಯೋಗಕ್ಕೆ ಒಳಗಾಗಿಬಿಡ್ತಾರ, ಏನೋ ಆಗಿದೆ ಅಂತ ಮತ್ತೆ ಅದಕ್ಕೇನೋ ತಂದು ಹೊಡೆಯೋದು. ಈ ಥರ ಅವ್ರದ್ದು ನಿರಂತರವಾಗಿ ಅದನ್ನು ಮಾರ್ಕೆಟ್ ಹೋಗೋವರೆಗೂ ಒಂದು ಉದ್ಯೋಗ ಸ್ಥಿತಿಯಲ್ಲೇನೋ ಇರ್ತಾರ. ಇಲ್ಲಿ ಹಾಗಿರಲ್ಲ, ನಾವು ಸಹಜವಾಗಿ ಅದ್ರ ಪಾಡಿಗೆ ಅದ ಬಿಟ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನು ಬೆಳಿತಿರ್ತದೆ, ಆರಾಮಿರ್ಬೋದು ಸರ್. ಅದೇ ಕಟ್ಟಿಗೆ ಅವನ್ನೆಲ್ಲನೂ ಅಲ್ಲಿ ಮತ್ತೆ ಕೊಚ್ಚಿ ಅಲ್ಲಿ ಹಾಕುವುದು ಮಾಡ್ಬೋದು ಸರ್. ಇವು ಬಹುವಾರ್ಷಿಕ ಬೆಳೆಗಳಿಗೂ ಕೂಡ ಹಂಗ ಮಾಡುದು, ಗರೀಬ್ ಇತ್ತು ಅಂದ್ರೆ ಅಲ್ಲೇ ಹಾಕು, ಅಲ್ಲೇ ಹಾಕ್ಬೋದು ಸರ್. ಹೊರಗಿಂದ ಏನು ತಂದು ಹಾಕಂಗಿಲ್ಲ, ಹಾಕೋದಲ್ಲ ಸರ್. ಈಗ ನಾನು ಹೆಚ್ಚಾಗಿ ಬೇಸಿಗೆಯಲ್ಲಿ ಕುರಿ ತರಬಿಸ್ತಾನೆ ಸರ್, ಒಂದು ತಿಂಗಳ ಒಂದೂವರೆ ತಿಂಗಳ ಹಂಗೆ. ಆಮೇಲೆ ಸಗಣಿ ಒಂದು 3 ಎಮ್ಮೆ ಒಂದು ಆಕಳ ಐತೆ ಸರ್, ಎತ್ತಿಂದು ಈಗ ಸಗಣಿ ಗೊಬ್ಬರ ಅದರ ಮೇಲೆ ಇದನ್ನ ಮಾಡ್ತೀನಿ. ಒಂದು 3 ಟ್ರ್ಯಾಕ್ಟರ್ ಅಂತ ಆಗುತ್ತೆ ಸರ್. ಇಷ್ಟು ಸಾಕು ನಮಗೆ, ಹೆಚ್ಚಿಗೆ ರಾಸಾಯನಿಕ ಹಾಕಿದ್ರೆ ಹೆಚ್ಚು ಲಾಭ ಬರುತ್ತೆ ಹಂಗೆಲ್ಲ ಅನ್ಕೊಳ್ತಿರ್ತಾರೆ ಎಷ್ಟೋ ಜನ. ಹ್ಞೂ ಸರ್. ಈಗ ನಾನು ಗೋವಿನ ಜೋಳ ಹಾಕ್ತೇನೆ ಸರ್, ಈಗ ಸರ್ಕಾರ ಇದು ಮಾಡಿದ್ರು ಕೂಡ ಒಂದಿಷ್ಟು ಕುರಿ ತರಬಿಸಿ ಒಂದು ಭಾಳ ಹಾಕೋದಲ್ಲ ಸರ್ ಈ ಮೇವಿನ ಸಲುವಾಗಿ. ಈ ಜೂನ್ಗೆ ಸೆಪ್ಟೆಂಬರ್ಗೆ ನಮ್ಮ ಬನಿಗಳು ಮುಗಿದ್ಬಿಡ್ತಾವೆ ಸರ್. ಮೊದಲೆಲ್ಲ ಹೈಬ್ರಿಡ್ ಹಾಕ್ತಿದ್ವಿ, ಈಗ ಹೈಬ್ರಿಡ್ ಮಳಿಗೆ ಸಿಕ್ತ ಅಂದ್ರೆ ಅದು ಕೆಟ್ಟರೆ ಮಾರೋದು ಕಷ್ಟ ಸರ್. ಹಂಗಾಗಿ ಗೋವಿಂಜೋಳ ಸ್ವಲ್ಪ ಸೆಕ್ಯೂರ್ಡ್ ಬೆಳೆ, ಅದು ತೆನೆ ಕೆಳಗೆ ಬಿದ್ದು ಬಿಡ್ತೈತಿ, ಮಳೆ ಹೆಚ್ಚಾದ್ರೆ ನಮಗೆ ಬೇಕಾದಾಗ ನಾವು ಮುರಿಸ್ಕೊಂಡು. ಹಂಗಾಗಿ ಎಲ್ಲ ರೈತರು ಈ ಗೋವಿಂಜೋಳಕ್ಕೆ ಎಲ್ಲ ಶಿಫ್ಟ್ ಆಗಿರೋದು ಈ ಸಿರಿಧಾನ್ಯ ಬೆಳೀತಿದ್ರು ಸರ್ ನಮ್ಮ ಕಡೆ. ಈ ಸಾವಿ ನವಣಿ ಅವು ನಮ್ಮ ಪ್ರದೇಶಗಳೆಲ್ಲ ಸಾವಿ ನವಣಿ ಬೆಳೆ ಪ್ರದೇಶಗಳು ಸರ್. ಈಗೆಲ್ಲರೂ ಗೋವಿಂಜೋಳಕ್ಕೆ ಬಂದ್ಬಿಟ್ಟಿದ್ದಾರೆ, ಯಾಕಂದ್ರೆ ಅವು ಮೊದಲೆಲ್ಲ ಈ ಗುತ್ತಿಗೆ ಮೇಳ ಅಂತ ಇರೋದು ಸರ್. ಅವರು ಈಗ 10-15 ಮಂದಿ, ಒಂದು 7-8 ಗಂಡಾಳು, ಒಂದು 7-8 ಮಂದಿ ಹೆಣ್ಣಾಳು, ಅವರು ಸೇರಿಕೊಂಡು ಹಿಂಗ 5 ಎಕರೆ 6 ಎಕರೆ ಗುತ್ತಿಗೆ ಹಿಡಿಯೋರು. ಈಗ ಒಂದು ಲೆಕ್ಕಕ್ಕೆ ಅದು ಅವ್ರಿಗಿರ ಜಾಸ್ತಿ ಆಗ್ಬೋದು, ಇವ್ರಿಗೆ ಇದಾಗ್ಬೋದು, ಹಿಡ್ಕೊಂಡು ಮುಗಿಸಿಬಿಡೋರು. ಮುಗಿಸಿ ಕೊಯ್ಯೋದು ಮುಗಿಸೋರು, ಮತ್ತೆ ಮುಂದಿನ ಹೊಲಕ್ಕೆ ಕೊಯ್ಯಕ್ಕೆ ಹೋಗೋದು, 2-3 ದಿನ ಒಣಗಾಕ್ಬಿಡೋರು. ಒಂದಿನ ಬಂದು ಪೆಂಡಿ ಕಟ್ಟ ಇಕ್ಕಲ ಹಾಕಿ ಹೋಗ್ಬಿಟ್ರೆ ಅವು ಮುಗಿತ. ಆಮೇಲೆ ನೀ ಎಷ್ಟು ಮಳೆ ಆದರೂ ಅದು ಕೆಡ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಗುತ್ತಿ ಕೊಟ್ಬಿಟ್ರೆ ಇವು ರೈತರು ಈಗ ಆರಾಮಿರ್ತಿದ್ರು, ಚಿಂತಿರ್ಲಿಲ್ಲ. ಅವರು ಮಾಡ್ತಾರೆ ಕೆಲಸ ಅಂತ. ಈಗ ಅದು ಗುತ್ತಿಗೆ ಮೇಳಗಳಿಲ್ಲ, ಕೊಯ್ಯೋರಿಲ್ಲ, ಆ ಮಷಿನ್ ಬಂದವು ಬಹಳ ದುಬಾರಿ ಸರ್, ಎಲ್ಲ ಕಡೆನೂ ಲಭ್ಯ ಇಲ್ಲ ಅವು. ಹಾಗಾಗಿ ಎಲ್ಲ ರೈತರು ಗೋವಿನ ಜೋಳಕ್ಕೆ ಶಿಫ್ಟ್ ಆಗಿ. ಈಗ ಮಾರಾಟದ ವ್ಯವಸ್ಥೆ ಅದನ್ನೆಲ್ಲ ನೋಡಿಕೊಂಡಾಗ ಹೇಗನ್ಸುತ್ತೆ? ಮಾರುಕಟ್ಟೆ ಸರಿಯಾಗಿ ಸಿಗ್ತಾ ಇದೆ ನಮಗೆ? ಸ್ಪರ್ಧಾತ್ಮಕ ಬೆಲೆ ಸಿಗ್ತಾ ಇದೆ ಹಂಗನ್ಸುತ್ತ? ಸ್ಪರ್ಧಾತ್ಮಕ ಬೆಲೆ ಅಂದ್ರೆ ಈಗ ನಾವು ಬೇರೆ ಬೆಲೆಗಳಿಗೆ ನೋಡಿದ್ರೆ ಸರ್, ನಾವು 2002 ನೋಡಿದ್ವಿ ಅಂದ್ರೆ ಅವಾಗ 2001-2002 ಈ 300-400 ರೂಪಾಯಿ ಇತ್ತು ಸರ್ ಗೋವಿನ ಜೋಳ ಬೆಲೆ, ಅಥವಾ ಇವು ಜೋಳದ ಬೆಲೆ 500 ಇತ್ತು ಹಿಂಗೆ. ಅಲ್ಲಿಗೆ ಇಲ್ಲಿಗೆ ನೋಡಿದ್ರೆ ಅವು 2,000-3,000 ಬಂದಿದ್ದಾವೆ ಸರ್, ಅವು ಹೆಚ್ಚಾಗಿದ್ದಾವೆ. ಆದ್ರೆ ಈ ಅಗತ್ಯ ವಸ್ತುಗಳು ಮತ್ತೆ ಈ ರೆಡಿಮೇಡ್ ಸಿದ್ಧ ವಸ್ತುಗಳದಾವಲ್ಲ, ಈ ಸಕ್ಕರೆ ಮತ್ತೆ ಅಲ್ಲಿಗೆ ನಮ್ಮ ಹಾರ ವಸ್ತುಗಳು ಕಚ್ಚಾ ಹಾರ ಧಾನ್ಯಗಳು ನೋಡಿದರೆ ಡಿಫ್ರೆನ್ಸ್ ಭಾಳ ಇದೆ. 300 ರೂಪಾಯಿ ಕ್ವಿಂಟಲ್ ಜೋಳ ಇದ್ದಾಗ ಅವಾಗ 3 ರೂಪಾಯಿಗೆ ಕೆಜಿ ಸಕ್ಕರೆ ಇತ್ತು, ಈಗ ಜೋಳ 3,000 ರೂಪಾಯಿ ಆಗಿದೆ, ಆದ್ರೆ ಅದು 45-50 ರೂಪಾಯಿ ಸಕ್ಕರೆ ಆಗಿದೆ. ಅಲ್ಲಿ ಡಿಫ್ರೆನ್ಸ್ ಅಂದ್ರೆ ಇದು 3,000 ಮಾರ್ತತೆ ಅನ್ನೋದು ಗ್ಯಾರಂಟಿ ಇಲ್ಲ ಸರ್. ಇದು ಒಮ್ಮೆ 2,000 ಪೀಡ್ಸಿಗೆ ಹಾಕ್ತಾರೆ, ಒಂದು ಏನೋ ಸ್ವಲ್ಪ ಕಟ್ಟರೆ. ಆಮೇಲೆ ರೇಟ್ ಇಲ್ಲ ಅಂದರೆ 2,700-2,800 ಹಿಂಗೂ ಮಾರ್ತದೆ ಸರ್. ಇದು 3,000 ಮಾರ್ತತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮಳೆ ಸಿಕ್ತಂದ್ರೆ ಅಲ್ಲೇ ಮೊಳಕೆ ಬರುವುದಿದೆ. ಓವರಾಲ್ ಆಗಿ ಎಲ್ಲ ಬೆಳೆಗೂ ಕೂಡ ಇವತ್ತು ನಾವು ಭೂಮಿಯನ್ನು ನಂಬಿಕೊಂಡು ಬದುಕ್ತಾ ಇರ್ತೀವಿ. ಎಷ್ಟೋ ಸರಿ ಬೀಜವನ್ನು ಕೊಂಡ್ಕೋಬೇಕು, ಗೊಬ್ಬರ ಕೊಂಡ್ಕೋಬೇಕು, ಮತ್ತು ಕಷ್ಟಪಡಬೇಕು, ಲೇಬರ್ ತುಟ್ಟಿ, ಮಷಿನ್ ತುಟ್ಟಿ, ಇಷ್ಟೆಲ್ಲನೂ ಮಾಡಿನೂ ಕೂಡ ನಮಗೆ ಸರಿಯಾದ ಮಾರುಕಟ್ಟೆ ಬೆಲೆ ಸಿಗಲ್ಲ, ಇಂಥದ್ದೆಲ್ಲನೂ ಹೇಳ್ತಾ ಇರ್ತೀವಿ. ಇದನ್ನು ನೋಡಿದಾಗ ಏನನ್ಸುತ್ತೆ ತಮಗೆ, ರೈತರು ಹೇಳುವುದೆಲ್ಲ ಸರಿ ಅಥವಾ ಎಲ್ಲಿಯಾದರೂ ತಪ್ಪಿದಾರ? ಹ್ಞೂ ಸರ್, ಈಗ ಅದೇ ಬೆಲೆದ ಸಮಸ್ಯೆ ಆಗಿದೆ ಸರ್. ಅದು ಈಗ ಅದೇ ನಾ ಹೇಳಿದಲ್ಲ ಸರ್, ಈಗ ಸಿದ್ಧ ವಸ್ತು ಬೆಲೆಗೂ ಆ ಡಿಫ್ರೆನ್ಸ್ ಏನಿದೆ ಅಲ್ಲ. ಮತ್ತಿದೆ ಈಗ 3,000 ಇದೆ ಅಂದ್ರೆ ಅದು ನಮಗೆ ಅದ್ರ ಕೆಳಗೆ ಸಿಲ್ದಂಗೆ ಅಷ್ಟಂತರ ಸಿಗ್ತೈತೆ ಅನ್ನೋದು ಒಂದು ಭರವಸೆ ಇದ್ರೆ, ನಾ 5 ಕ್ವಿಂಟಲ್ ಬೆಳೆದೆ ಅಂದ್ರೆ 15,000 ರೂಪಾಯಿ ಸಿಗ್ತೈತೆ ಸರ್. ಬೆಲೆ ನಮಗೆ ನಿಗದಿ ಇಲ್ಲ ಸರ್, ಅದೊಂದು ಆ ಸಮಸ್ಯೆ. ಆಮೇಲೆ ಈಗ ನಾವು ಖರ್ಚು ಏನಾಗಿದೆ ಎಲ್ಲ ಹೆಚ್ಚಾಗಿದೆ. ಮೊದಲು ಏನು ಮಾಡ್ತಿದ್ರು, ರಂಟೆ ಹೊಡೆಯೋರು, ಈ ಬೇಸಿಗೆಯಲ್ಲಿ ರಂಟೆ ಹೊಡೆಯೋದು, ಬರುಕೆರೆಯೋದು, ಹೆಚ್ಚನ್ನು ಹೆಚ್ಚಾಗಿ ಎತ್ತಲೇ ಮಾಡ್ತಿದ್ರು. ಈಗ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ಯಾರು ಎತ್ತಲ್ಲಿ ಅವಾಗೆಲ್ಲ ಹೊರಗಡೆ ನಾವು ಹೊಲಗಳಿಗೆ ಹೋದ್ರೆ ಎಲ್ಲರೂ ಎತ್ತು ಹೊಡೆಯೋದು, ಎತ್ತು ಬಾಯಿ ಮಾಡೋದು, ಕೇಳಿಸೋದು, ಎತ್ತಿನ ಹೆಸರುಗಳು ಕೇಳ್ತಿದ್ವು ಆ ಭಾಗದಲ್ಲಿ. ಎಲ್ಲ ಬೇರೆ ಬೇರೆ ನಮೂನಿ ಎತ್ತಿನ ಹೆಸರುಗಳನ್ನ ಹಿಡಿದಕ್ಕೆ ಕೂಗೋದು, ಕೇಳಿಸೋದು, ಬಾಯಿ ಮಾಡೋದು, ಅದೆಲ್ಲ ಕೇಳಿಸೋದು. ಈಗ ಹೋದ್ರೆ ಬರೀ ಟ್ರ್ಯಾಕ್ಟರ್ ಸಪ್ಪ ಟೇಪ್ ರೆಕಾರ್ಡ್ ಹಾಡು ಹೊಲಗಳಲ್ಲಿ. ಹಾಗೆ ಪೂರ್ತಿ ಬದಲಾವಣೆ. ಯಾರೋ ಒಬ್ರು ಹೊಡಿತಾ ಅವನಿಗೆ ತಲೆ ಕೆಟ್ಟತೇನೆ, ಹೊಲ ಹೊಡ್ಯಾಕತ್ತೇನೆ ಅನ್ನೋ ಲೆಕ್ಕಕ್ಕೆ ಬಂದಿದೆ ಸರ್. ಶ್ರಮ ಹಾಕುದು ಕಡಿಮೆ ಆಗಿದೆ. ಒಂದ್ ತಾಸಿನಾಗ ಹೊಡೆದ್ ಹೋಗದ ರಂಟೆ ಬಲರಾಮ್ ಹೊಡ್ಸೋದ್ ಬಿಟ್ಟು ರಂಟೆ ಹೊಡ್ಕೊಂತ ಕುಂತಾರ. ಮಳೆಗಳು ಆದ್ರ ಅಂದ್ರ ಈ ತರ ಇದನ್ನ ವಿಚಾರ ಮಾಡ್ತಾರೆ ಸರ್. ನೀವು ಕವಿಗಳು ಕೂಡ, ನಿಮ್ಮ ಕವಿತೆಯನ್ನು ಕೇಳಿ ನಮಗೂ ಕೂಡ ಇಷ್ಟ. ಯಾಕಂದ್ರೆ ಒಬ್ಬ ರೈತನ ಒಳಗಿನ ಒತ್ತಡ, ಅವನು ಕೂಡ ಸಮಾಜಮುಖಿಯಾಗಿ ಆಲೋಚನೆ ಮಾಡುವಂಥದ್ದಾಗ್ಬೋದು ಅಥವಾ ಒಳಿತನ್ನು ಬಯಸುವಂಥದ್ದಾಗಿರ್ಬೋದು, ಆ ಸಂದರ್ಭಕ್ಕೆ ಸ್ಪಂದಿಸುವಂಥ ಕಷ್ಟ ಸುಖ, ನಿಮ್ಮಿಂದ ಒಂದೆರಡು ಕವಿತೆ ನಾವು ಕೇಳ್ಬೋದಾ? ಹ್ಞೂ ಸರ್, ಓದ್ತಾನೆ ಸರ್. ಕವಿತೆಯ ಶೀರ್ಷಿಕೆ ವಿಷಾದ ಅಂತ. ಹಸಿರೆಲೆಯ ಹಾಸಿ ನಸು ಹೊಡೆಯ ನಲಿಸಿ, ಸುಳಿಗಾಳಿಗೆ ಮೈಮನ ಕುನಿಸಿ, ಹಾಲ್ದೆನೆ ತುಂಬ ಕಾಳ್ಗನ್ನ ಮಿನುಗಿಸಿ, ನನಸಾಗಲಿಹ ಕನಸಿಗಿನ್ನೆಷ್ಟು ದೂರ, ಕೈ ಅಳತೆಯೊಳಗೇ ಇದೆ ಇಳಿಯುವುದಿ ಬದುಕ ಭಾರ ಋಣಭಾರ. ಹೊಲಕ್ಕೆ ಮುಗಿಬಿದ್ದಿತೆ ಕೀಟ ಎಲೆಯ ಕಚ್ಚಿತೆ, ನನ್ನ ಜೀವರಸವ ಹೀರಿತೆ, ಇದೇ ನಿನಗೆ ಹಬ್ಬದೂಟ ಎಂದವನೇ ಪೇಟೆಗೆ ಹೊರಟ. ಕಾಳು ಕಡಿಗಿಂತ ಕೀಟನಾಶಕಗಳೇ ದುಬಾರಿ, ಪರವಾಗಿಲ್ಲ ಬಿಡಿರಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕಂದ್ರೆ ನಾವೆಲ್ಲದಕ್ಕೂ ತಯಾರಿ. ಹೆಗಲಿಗೇರಿತು ಸ್ಪ್ರೇ ಪಂಪು, ಕುಟಿಲ ಕೀಟ ಕುಲಕ್ಕಿನ್ನು ಶಾಶ್ವತ ಜಂಪು, ಮನಸ್ಸಲ್ಲೇ ಮಂಡಿಗೆ ತಿಂದ ವಿಷಗಾಳಿಯ ಕುಡಿದೇ ಕುಡಿದ. ದೇಗಲ್ಲ ಇದು ವಾಕರಿಕೆ, ತಲೆ ಸುತ್ತು ಅರೆಕ್ಷಣದಿ ನಿತ್ರಾಣ, ಎರವಾಯಿತೆ ಪ್ರಾಣ. ನನಸಾಗಲಿದ್ದ ಕನಸಿಗಿನ್ನೆಷ್ಟು ದೂರ, ಬದುಕ ಭಾರವನ್ನು ಎಳುವಿ ಹೊರಟು ಹೋದನೆ ಧೀರ. ಅವರು ಹೇಳಿದರು ಮಾಸ್ಕ್ ಧರಿಸದೆ ವಿಷ ಸಿಂಪರಿಸಿದ್ದೇ ಈ ಅನಾಹುತಕ್ಕೆ ಕಾರಣ. ಅದೇ ಅನ್ನ ಉಣ್ಣುವ ನಮಗೂ ನಾಳೆ ಇದನ್ನೇ ಹೇಳುತ್ತಾರೆ. ಶುದ್ಧೀಕರಣ ಪ್ರಮಾಣ ಪತ್ರ ನೋಡದೆ ಕೊಂಡು ತಂದು ಉಂಡದ್ದೇ ಈ ಪ್ರಮಾದಕ್ಕೆ ಕಾರಣ. ಅದಕ್ಕೆ ಈ ವಿಷಯ ಅದ. ಇದು ಕೆಲವು ರೈತರು ಸ್ಪ್ರೇ ಮಾಡಿ ಅದರಿಂದ ಒಂದಿಷ್ಟು ಜನ ಸಾವಿಗೀಡಾಗಿದ್ದಾರೆ ಸರ್, ಆ ಸಂದರ್ಭದಲ್ಲಿ ಬರೆದಿತ್ತು. ಇನ್ನೊಂದು ಕವಿತೆ, ಬದಲಾಗುತ್ತಲೇ ಇದೆ ಜಗತ್ತು, ಬದಲಾಗುತ್ತಲೇ ಇದೆ ಜಗತ್ತು, ಅನುಕ್ಷಣ ಅನುದಿನ ವರ್ಷ ಯುಗಗಳಾಚೆಗೂ ಪುನರಾವರ್ತನೆಯ ಮಧ್ಯೆಯೂ ಪರಿವರ್ತನೆಯೇ ಜಗದ ನಿಯಮವೆಂಬಂತೆ ಬದಲಾಗುತ್ತಲೇ ಇದೆ ಜಗತ್ತು. ಇಲ್ಲ ಇಲ್ಲ, ನಾವು ಮಾತ್ರ ಬದಲಾಗುವುದೇ ಇಲ್ಲ. ಮುಂಜಾನೆಯ ಇಬ್ಬನಿ ಕರಗಿತಲ್ಲ, ಮಗ್ಗು ಅರಳಿದೆಯಲ್ಲ, ಕೆಂಪನೆ ನೇಸರ ಬೆಳ್ಳಿತಟ್ಟೆಯಾಗಿ ಪಳಪಳಿಸಿತ್ತು ಏನಲ್ಲ, ಚಿಲಿಪಿಲಿಗುಟ್ಟುತ್ತಿದ್ದ ಹಕ್ಕಿಗಳೆಲ್ಲೋ ದೂರಕ್ಕೆ ಹಾರಿ ಹೋಗಿವೆಯಲ್ಲ. ಬದಲಾಗುತ್ತಲೇ ಇದೆ ಜಗತ್ತು. ಇಲ್ಲ ಇಲ್ಲ, ನಾವು ಮಾತ್ರ ಬದಲಾಗುವುದೇ ಇಲ್ಲ. ಅದೇ ಭಾಷೆ, ಅದೇ ದೇಶ, ಈ ಗಡಿಗಳಾಚೆ ನಾವು ಇಣುಕಿಯೂ ನೋಡುವುದಿಲ್ಲ. ಇಲ್ಲ ಇಲ್ಲ, ನಾವು ಬದಲಾಗುವುದೇ ಇಲ್ಲ. ವೈಶಾಖದಿ ಬಿತ್ತಿದ ಬಿತ್ತವಿದು ತೆನೆದೂಗಿ ನಿಂತಿದೆ, ಆಷಾಢದ ಸಮೀರನ ಶೀತಗಾಳಿ ಬಯಲಾಗಿ ಈಗೀಗ ಮತ್ತೆ ಮೂಡಲ ಸೋನೆ ಕೀಳುತ್ತಿದೆ, ಮಹಾನವಮಿಗೊಂದಿಷ್ಟು ಪಡುಗಾಳಿ ಬೀಸಿದರೆ ಹಾಯನಿಸುತ್ತದೆ. ಬದಲಾಗುತ್ತಲೇ ಇದೆ ಜಗತ್ತು. ಇಲ್ಲ ಇಲ್ಲ, ನಾವು ಮಾತ್ರ ಬದಲಾಗುವುದೇ ಇಲ್ಲ. ಅದೇ ಧರ್ಮ, ಅದೇ ಜಾತಿ, ಈ ಲಕ್ಷ್ಮಣ ರೇಖೆಯಾಚೆ ನಾವು ಖಂಡಿತ ಕಾಲಿಡುವುದಿಲ್ಲ. ಇಲ್ಲ ಇಲ್ಲ, ನಾವು ಬದಲಾಗುವುದೇ ಇಲ್ಲ. ಮಳೆ ಮಾರುತ ಬಿಸಿಲು ಬೆಳದಿಂಗಳು ಋತುಮಾನಕ್ಕನುಸಾರ ದಿನ ದಿನವೂ ತೊಡುತ್ತದೆ ಮತ್ತೊಂದು ವೇಷ ಘೋಷ, ಪ್ರತಿ ನಿಮಿಷಕ್ಕೂ ಅದರದೇ ಗಾಂಭೀರ್ಯ, ತೊಟ್ಟು ನಡೆಯುವುದರಲ್ಲೇ ಏನೋ ತೋಷ. ಬದಲಾಗುತ್ತಲೇ ಇದೆ ಜಗತ್ತು. ಇಲ್ಲ ಇಲ್ಲ, ನಾವು ಮಾತ್ರ ಬದಲಾಗುವುದೇ ಇಲ್ಲ. ಅದೇ ಪಕ್ಷ, ಅದೇ ರಾದ್ದಾಂತ, ಸಿದ್ಧಾಂತಕ್ಕೊಂದು ಬದ್ಧತೆ ಇಲ್ಲದ ನಾವು ಗಮ್ಯವನೆಂದು ತಲುಪುವುದಿಲ್ಲ. ಇಲ್ಲ ಇಲ್ಲ, ನಾವು ಬದಲಾಗುವುದೇ ಇಲ್ಲ. ಮೋಡದಂತೆ ಕರಗುತ್ತೇವೆ ನಿಜ, ಯಾರ ದಾಹವನ್ನು ಇಂಗಿಸುವುದಿಲ್ಲ. ಹೆಮ್ಮರವಾಗಿ ಬೆಳೆಯುತ್ತೇವೆ ನಿಜ, ಯಾರ ಹಸಿವೆಯನ್ನು ಪೊರೆಯುವುದಿಲ್ಲ. ಮಳೆ ಬಿಲ್ಲಿನಂತೆ ಬಣ್ಣಗಟ್ಟುತ್ತೇವೆ ನಿಜ, ಎಲ್ಲರ ಸಂಭ್ರಮವಾಗಿ ಮೂಡುವುದಿಲ್ಲ. ನಕ್ಷತ್ರದಂತೆ ಮಿನುಗುತ್ತೇವೆ ನಿಜ, ಯಾರ ಬದುಕನ್ನು ಬೆಳಗುವುದಿಲ್ಲ. ಬದಲಾಗುತ್ತಲೇ ಇದೆ ಜಗತ್ತು. ಇಲ್ಲ ಇಲ್ಲ, ನಾವು ಮಾತ್ರ ಬದಲಾಗುವುದೇ ಇಲ್ಲ. ಮಾನವ ಜಾತಿ ತಾನೊಂದೇ ವಲಂ ಎಂದ ಕವಿಯ ಮಾತು ನಮ್ಮೆದೆಯೊಳಗೆ ಇಳಿಯುವುದೇ ಇಲ್ಲ. ಇಲ್ಲ ಇಲ್ಲ, ನಾವು ಬದಲಾಗುವುದೇ ಇಲ್ಲ. ಬಹಳ ಮಾರ್ಮಿಕವಾಗಿ ಬಹಳ ಚಂದ ಬರೆದಿದ್ದೀರಿ. ಮತ್ತೆ ನೀವು ಫೇಸ್ಬುಕ್ ಅಲ್ಲಿ ವ್ಯಾಟ್ಸಪ್ ಅಲ್ಲಿ ಅನೇಕ ಪದ್ಯಗಳನ್ನ ಬರೆದಿದ್ದೀರಿ. ನಿಮ್ಮ ಪದ್ಯಗಳನ್ನ ಎಷ್ಟೋ ಜನ ಓದಿ ಮತ್ತೆ ಅದನ್ನು ಬಿಟ್ಟಿರ್ತಾರೆ. ಹಂಗಾಗಿ ಬಹಳ ಇಷ್ಟ ಆಗುತ್ತೆ ಪಾಟೀಲ್ರೆ. ನೀವು ಯಾವುದೇ ಸಂದರ್ಭದೊಳಗೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡಿದ್ದೀರಿ ಆ ಕೆಲಸವನ್ನು, ಮತ್ತು ಪ್ರಜ್ಞಾಪೂರ್ವಕವಾಗಿ ಬಿಟ್ಟಿದ್ದೀರಿ. ಬೆಳೆ ಬೆಳಿಬೇಕು ಅಂದರೂ ಕೂಡ ಪ್ರಜ್ಞಾಪೂರ್ವಕವಾಗಿ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡಿರಿ. ಎಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಮಾಡಿದ್ದೀರಿ. ನಿಮ್ಮ ಒಟ್ಟಾರೆ ಕೃಷಿ ಅನುಭವ ಖುಷಿ ಕೊಟ್ಟಿದೆಯಾ? ಹಾಂ ಸರ್, ಖುಷಿ ಕೊಟ್ಟಿದೆ ಸರ್. ಅದರಲ್ಲಿ ನಾ ಒಂದು ಆರ್ಥಿಕ ಲಾಭ ತರೋದೇ ಯಶಸ್ಸು ಅಂತ ಅಲ್ಲ, ಆ ಸ್ವಾತಂತ್ರ್ಯ ಇರ್ತದಲ್ಲ ಸರ್, ಆ ಕೃಷಿಯಲ್ಲಿನ ಸ್ವಾತಂತ್ರ್ಯ, ಅದೇ ನನಗೆ ಮುಖ್ಯ ಆಗಿರೋದ್ರಿಂದ ನನಗೆ ಭಾಳ ಖುಷಿ ಅನಿಸ್ತದೆ ಸರ್. ದುಡ್ಡೇ ಮುಖ್ಯ ಅಲ್ಲ. ಹ್ಞೂ ಸರ್. ಆಮೇಲೆ ಯಶಸ್ಸು ಅಂದರೆ ನಾವು ಆಯ್ದುಕೊಂಡಿರುವಂಥ ದಾರಿಯಲ್ಲಿ ಒಂದು ಸರಿಯಾದ ನಡಿಗೆ ಆ ದಾರಿಯಲ್ಲಿ ಇದೇನೆ ಅನ್ನೋದು ನನಗೆ ನನ್ನ ಖುಷಿಗೆ ಕಾರಣ ಸರ್. ಒಳ್ಳೆಯದು ಚಂದ್ರಶೇಖರ್ ಪಾಟೀಲ್ ಅವರೇ. ಮತ್ತೆ ಇನ್ನೊಂದು ಸರಿ ನಿಮಗೆ ಚೌನ್ಸು ಪಾಟೀಲ್ ಅಂತೇಳಿನ ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಅನುಭವಗಳನ್ನು ಹಂಚಿಕೊಂಡು ಒಂದೆರಡು ಪದ್ಯ ಓದಿದ್ರಿ, ನಿಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಂದ್ರಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಇದೊಂದು ಪ್ರಕಟಣೆ. 2023-24 ಸಾಲಿನ ಮುಂಗಾರು ಚುರುಕುಗೊಂಡ ಪ್ರಯುಕ್ತ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜ ಘಟಕವು ಮುಂಗಾರು ಬೀಜಮೇಳವನ್ನು ದಿನಾಂಕ 18/5/2023 ಬೆಳಗ್ಗೆ 11 ಬೀಜ ಘಟಕದ ಆವರಣದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಬೀಜಮೇಳದಲ್ಲಿ ಮುಂಗಾರು ಹಂಗಾಮಿಗೆ ಬೇಕಾಗುವ ಬೀಜ, ತೋಟಗಾರಿಕೆ ಮತ್ತು ಅರಣ್ಯ ಸಸಿಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ. ಈ ಭಾಗದ ರೈತ ಉತ್ಪಾದಕರ ಕಂಪನಿಯ ಪದಾಧಿಕಾರಿಗಳು, ಸದಸ್ಯರುಗಳು, ವಿವಿಧ ಬೆಳೆಗಳ ಬೀಜೋತ್ಪಾದಕರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ದೇವಾಪುರದ ಮಹದೇವಪ್ಪ ಪರಪ್ಪ ಕಂಟಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳು. ಮಕ್ಕಳಿಲ್ಲ ಸೋಕ ಮಾಡತೇದ ದ್ರವ್ಯಗಳು ಸಿಕ್ಕೋದ ಯಾರಿಗಂದ ಸೋಕ ಮಾಡತಿದ್ದ ದ್ರವ್ಯಗಳು ಸಿಕ್ಕೋದ ಯಾರಿಗಂದ ಸೋಕ ಮಾಡತಿದ್ದ ಪುಣ್ಯ ಪಡಿಯ ಲಕ್ಕ ಬಾಮಿಯ ಕಡಸಿದೋ ಇತ್ತ ಊರ ಮುಂದ ಸುತ್ತಮುತ್ತ ಗಿಡ ನರಳಗೊಯ್ದ ಹನ್ನೆಡ ಜಲ ನೆಲೆಯ ಮೊರೆದ ಬಾಮಿಯ ಕಡಸೆದ ಹನ್ನೆಡ ಜಲ ನೆಲೆಯ ಮುರದ ಬಾವಿಯ ಕಡಸಿದ ಚೈತ್ರ ಮಾಸಿ ಬ್ಯಾಸಿಗಿ ಬಿಸಲ ಮುಸಾಪೀರ ಬಂದ ಸಿಪಾಯಿ ವಾಸ್ತಿಯ ಮಾಡೇದ ಅಡಗಿ ಮಾಡಿ ಉಂಡ ಬಿಸಲಗಳೆದ ಮುಸಾಪೀರ ದಣಿದ ಅಡಗಿ ಮಾಡಿ ಉಂಡ ಬಿಸಲಗಳಿದ ಮುಸಾಪೀರ ದಣಿದ ತ್ವಾಟದಾವ ಒಂದ ಕುಂಬಲ ಬೀಜ ಬಾವಿ ದಂಡಿಲಿ ಹಾಕೇದ ಬೆಳ್ಳಿ ಹಬ್ಬಿ ಮಿಡಿ ಬಿಟ್ಟಿ ತೊಲೆ ಹಾಕಿಲ್ಲದ ಮುಸಾಪಿರ ಚರಗಿ ಮರತವಾರ ಕೂಗಳ್ತಿ ಹೋಗಿ ನೆನಪ ತೆಗೆದ ಹಿಂದ ಕೊರಳಿ ಬಂದ ಕೂಗಳ್ತಿ ಹೋಗಿ ನೆನಪ ತೆಗೆದ ಹಿಂದ ಕೊರಳಿ ಬಂದ ಹೊರಳಿ ಬಂದ ತನ್ನ ಚರಗಿಯ ನೋಡ್ತಾನೋ ಕಾಯಿತ ಒಳಗೊಂದ ಮುಸಾಪಿರ ಕಣ್ಣಿಗೆ ನೀರ ತಂದ ಚರ್ಗನ ಕೈ ಕಡೆ ಮಾಡರಂದ ಹೋಗವನ ಮುಂದ ಚರ್ಗನ ಕೈ ಕಡೆ ಮಾಡರಂದ ಹೋಗವನ ಮುಂದ ನಾಯಚ್ಚ ನೀಯಚ್ಚ ಹೋದರು ಸಬದಾಗ ನ್ಯಾಯ ಹೊತ್ತ ಊರ ದೈವದ ಮುಂದ ತ್ವಾಟದವನ ಕರೆಸಿ ಕೆಳರುವಾಗ ಚರಿಗೊಳ್ದ ದೈಕ್ಯಾದಿ ತಂದ ಬೆಳುವ ಕಾಯನಂದ ಚರಿಗೊಳ್ದ ದೈಕ್ಯಾದಿ ತಂದ ಬೆಳುವ ಕಾಯನಂದ ಶಾರದವಾಪುರ ಮೇರ ಗರೀಬನ ಕವಿಯ ಹುಟ್ಟವ ಚಂದ ವೈರಿಗೆ ಹೇಳತೀವಂದ ಬಿಗುವತಿವ ಸಂದಿಗಿ ಸಂದ ಒಡದ ಹಾಡ ಹಿಂದ ಬಿಗುವತಿವ ಸಂದಿಗಿ ಸಂದ ಒಡದ ಹಾಡ ಮುಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ದೇವಾಪುರದ ಮಹದೇವಪ್ಪ ಪರಪ್ಪ ಕಂಠಿ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಅಲಸಂದೆ ಕಾಳು 6,721 ರೂಪಾಯಿಗಳು, ಜವಾರಿ ಕಡಲೆಕಾಳು 4,967 ರಿಂದ 5,051, ಒಣಮೆಣಸಿನಕಾಯಿ 2000 ರಿಂದ 46,899, ಬಿಳಿಜೋಳ 2120 ರಿಂದ 3901, ಮೆಕ್ಕೆಜೋಳ 1830 ರಿಂದ 1870, ಈರುಳ್ಳಿ 300 ರಿಂದ 1100, ಆಲೂಗಡ್ಡೆ 1300 ರಿಂದ 1400, ಕುಸುಬೆ 3751, ಸೋಯಾಬೀನ್ 2570 ರಿಂದ 4890, ಗೋಧಿ 1920, ಬಾಗಲಕೋಟೆ ಮಾರುಕಟ್ಟೆ ಕಡಲೆಕಾಳು 4400 ರಿಂದ 4711, ಅಲಸಂದೆ 6500 ರಿಂದ 7189, ಶೇಂಗಾ 3430 ರಿಂದ 7260, ಮೆಕ್ಕೆಜೋಳ 1780 ರಿಂದ 1992, ಗದಗ ಮಾರುಕಟ್ಟೆ ಅಲಸಂದೆ 3814 ರಿಂದ 7329, ಬಿಳಿಜೋಳ 2814 ರಿಂದ 3477, ಸೋಯಾಬೀನ್ 3169 ರಿಂದ 3000